ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಮಾತನಾಡುವ ವಿಷಯ ನಿಯಮಿತ ದಂತ ಪರೀಕ್ಷೆಯ ಮಹತ್ವ. ಭಾಗವಹಿಸುವ ತಜ್ಞರು ಡಾಕ್ಟರ್ ಪ್ರಶಾಂತ ಪ್ರಭು. ನಮಸ್ಕಾರ ಕೇಳುಗರೆ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ನಿಯಮಿತ ದಂತ ಪರೀಕ್ಷೆಯ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಶಾಂತ್ ಅವರು ಇದರ ಕುರಿತು ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇವರು ಬಾಯಿರೋಗಶಾಸ್ತ್ರ ವಿಭಾಗ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಯಮಿತ ದಂತ ಪರೀಕ್ಷೆಯ ಮಹತ್ವದ ಇವತ್ತಿನ ವಿಷಯ ಆಗಿದೆ. ಡಾಕ್ಟರ್ ಪರಿಚಯನ ನಾನು ಈಗ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಪರಿಚಯ, ಡಾಕ್ಟರ್ ಪ್ರಶಾಂತ್ ಪ್ರಭು ಅವರು ಮೂಲತಃ ಹೊನ್ನಾವರದವರು. ತಮ್ಮ BDS ಪದವಿಯನ್ನು 2004 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ KLE ದಂತ ಮಹಾವಿದ್ಯಾಲಯದ ಬೆಳಗಾವಿಯಲ್ಲಿ ಹಾಗೂ MDS ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ ಸರ್ಕಾರಿ ದಂತ ಮಹಾವಿದ್ಯಾಲಯದಲ್ಲಿ 2009 ಪಡೆದರು. ಇವರು ಈ ಹಿಂದೆ 6 ಕಾಲ ಪುಣೆಯ ಸಿಂಹಗಡ ದಂತ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. 2015 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಬಾಯಿರೋಗ ಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 10 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ನಿಯಮಿತ ದಂತ ಪರೀಕ್ಷೆಯ ಮಹತ್ವದ ಕುರಿತು ನಮ್ಮ ಕೇಳುಗರಿಗೆ ಅದರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಪ್ರಭು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯದ ಬಾಯಿರೋಗಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈಗ ನಿಯಮಿತ ದಂತ ಪರೀಕ್ಷೆಯ ಮಹತ್ವ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಮೊದಲನೆಯದಾಗಿ ಹೇಳಬೇಕೇನೆಂದರೆ, ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ, ಎನ್ ಔನ್ಸ್ ಆಫ್ ಪ್ರಿವೆನ್ಷನ್ ಈಸ್ ವರ್ತ್ ಎ ಪೌಂಡ್ ಆಫ್ ಕ್ಯೂರ್. ಇದರ ಅರ್ಥ, ಯಾವುದಾದರೂ ತೊಂದರೆ ಅಥವಾ ಸಮಸ್ಯೆ ಪ್ರಾರಂಭವಾಗುವ ಮುಂಚೆ ಅದನ್ನು ತಡೆಗಟ್ಟುವುದು ಉತ್ತಮ. ಮುನ್ನೆಚ್ಚರಿಕೆ ವಹಿಸಿ ನಂತರ ಆಗುವ ವಿಪತ್ತಿನಿಂದ ಪಾರಾಗಬಹುದು. ಸಾಮಾನ್ಯವಾಗಿ ಎಲ್ಲರೂ ಹಲ್ಲಿನ ಅಥವಾ ಬಾಯಿಯಲ್ಲಿ ತುಂಬ ನೋವು ಕಾಣಿಸಿಕೊಂಡಾಗ ಮಾತ್ರ ದಂತವೈದ್ಯರನ್ನು ಭೇಟಿಯಾಗುತ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಮುಂಜಾಗ್ರತೆ ಮತ್ತು ಚಿಕಿತ್ಸೆಯಿಂದ ಇಂತಹ ತೊಂದರೆಗಳನ್ನು ತಪ್ಪಿಸಬಹುದು. WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, ಪ್ರತಿ 6 ಪ್ರಮಾಣೀಕೃತ ದಂತವೈದ್ಯರಿಂದ ತಪಾಸಣೆ ಮಾಡಿಸಿಕೊಳ್ಳಬೇಕು. ನಿಯಮಿತ ತಪಾಸಣೆಯಿಂದ ಬಾಯಿ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ. WHO ಬಾಯಿ ಆರೋಗ್ಯ ನಮ್ಮ ದೇಹದ ಆರೋಗ್ಯದ ಒಂದು ಮುಖ್ಯ ಭಾಗ ಎಂದು ಪರಿಗಣಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯದಲ್ಲಿ ಆದ್ಯತೆ ನೀಡುತ್ತದೆ. 3 or 6 ದಂತವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಅಗತ್ಯವಿರುವ ಚಿಕಿತ್ಸೆ ಹಾಗೂ ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಿ ಮುಂದಾಗುವ ವಿಪತ್ತಿನಿಂದ ಪಾರಾಗಬಹುದು. ದಂತವೈದ್ಯರ ಸಲಹೆಯಂತೆ ದಿನಕ್ಕೆರಡು ಬಾರಿ ಬ್ರಷ್ ಹಾಗೂ ಪೇಸ್ಟ್ ಬಳಸಿ ಹಲ್ಲನ್ನು ಉಜ್ಜಬೇಕು. ಅಗತ್ಯವಿದ್ದಲ್ಲಿ ಮೌತ್ ವಾಶನ್ನು ಕೂಡ ಉಪಯೋಗಿಸಬೇಕು. ಏನಾದರೂ ತಿಂದಾಗ ಬಾಯಿಯನ್ನು ಚೆನ್ನಾಗಿ ನೀರಿನಿಂದ ಮುಕ್ಕಳಿಸಬೇಕು. ಇವೆಲ್ಲವೂ ನೀವು ಮನೆಯಲ್ಲೇ ಮಾಡಬಹುದಾದ ಕ್ರಮಗಳು. ನಿಯಮಿತ ದಂತ ಪರೀಕ್ಷೆಯಿಂದ ಕೀಳು ಹಲ್ಲು ಆಗಲಿ, ವಸಡಿನ ಸಮಸ್ಯೆ ಇರಲಿ, ಶುರುವಾಗುವಾಗಲೇ ಪತ್ತೆ ಹಚ್ಚಿ ಅವುಗಳನ್ನು ಸರಿಪಡಿಸಬಹುದು. ಇದರಿಂದ ಬಾಯಿ ಆರೋಗ್ಯ ಹಾಗೂ ನಿಮ್ಮ ಅತ್ಯಮೂಲ್ಯ ಸಮಯ ಹಾಗೂ ಹಣ ಎರಡನ್ನೂ ಸಂರಕ್ಷಿಸಬಹುದು. ಎಲ್ಲ ವಯಸ್ಸಿನವರು ನಿಯಮಿತವಾಗಿ ದಂತ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು. ಚಿಕ್ಕ ಮಕ್ಕಳಲ್ಲಿ ಹುಳುಕು ಹಲ್ಲು ಆರಂಭಿಕ ಹಂತದಲ್ಲಿ ಪತ್ತೆಯಾದರೆ ಚಿಕಿತ್ಸೆ ಮಾಡುವುದು ಸುಲಭ ಹಾಗೂ ವಿವಿಧ ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಲು ಮುಂದೆ ಸಮಸ್ಯೆ ಆಗದಂತೆ ನೋಡಬಹುದು. ಇಲ್ಲಿ ಪೋಷಕರ ಪಾತ್ರ ತುಂಬ ಮುಖ್ಯ. ದೊಡ್ಡವರಲ್ಲಿ ಕೂಡ ಆರಂಭಿಕ ಹಂತದಲ್ಲಿ ಕೀಳು ಹಲ್ಲು ಪತ್ತೆ ಮಾಡಿದಲ್ಲಿ ಚಿಕಿತ್ಸೆ ಮಾಡಲು ಸುಲಭ ಹಾಗೂ ಸಮಯವನ್ನು ಉಳಿಸಬಹುದು. ಒಂದು ಉದಾಹರಣೆ ಕೊಡಬೇಕೆನೆಂದರೆ, ಒಂದು ಚಿಕ್ಕ ಫಿಲ್ಲಿಂಗ್ ಮಾಡಲು 1 ಸಾಕಾಗುತ್ತದೆ. ಅದೇ ನೀವು ಬೇರೆ ಪ್ರೊಸೀಜರ್ ಮಾಡಲು ಹಲವು ಬಾರಿ ಬರಬೇಕಾಗಬಹುದು, ಖರ್ಚು ಕೂಡ ಜಾಸ್ತಿ ಆಗುತ್ತದೆ. ಆದ್ದರಿಂದ ನಿಯಮಿತವಾಗಿ ದಂತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಹಾಗೂ ಅವಶ್ಯಕ. ಬಹಳಷ್ಟು ಜನ ಬಾಯಿಯ ದುರ್ವಾಸನೆ ಹಾಗೂ ವಸಡಿನ ತೊಂದರೆಯಿಂದ ಬಳಲುತ್ತಾರೆ. ಹಲ್ಲುಗಳು ಅಲುಗಾಡಿ ಬಿದ್ದು ತಿನ್ನುವುದು ಕಷ್ಟವಾಗುತ್ತದೆ. ಆರಂಭಿಕ ಹಂತದಲ್ಲಿ ವಸಡಿನ ಸಮಸ್ಯೆ ಪತ್ತೆ ಮಾಡಿ ಅದರ ತಕ್ಕ ಚಿಕಿತ್ಸೆ ಕೊಟ್ಟು ಮುಂದಾಗುವ ತೊಂದರೆಗಳನ್ನು ತಡೆಯಬಹುದು. ದಂತವೈದ್ಯರಿಂದ ನಿಯಮಿತವಾಗಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ವಸಡಿನ ತೊಂದರೆಗಳಿಂದ ಪಾರಾಗಬಹುದು. ಇಲ್ಲಿ ಒಂದು ಅಗತ್ಯವಾದ ಸಂಗತಿಯನ್ನು ಹೇಳಲಿಚ್ಛಿಸುತ್ತೇನೆ. ಬಹಳ ಜನರಿಗೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಿದ ನಂತರ ಹಲ್ಲುಗಳು ತೊಂದರೆಯಾಗುತ್ತದೆ ಹಾಗೂ ಅಲುಗಾಡಲು ಪ್ರಾರಂಭವಾಗುತ್ತದೆ ಎಂಬ ಕಲ್ಪನೆ ಇದೆ. ಇದು ಖಂಡಿತವಾಗಿಯೂ ಸತ್ಯವಲ್ಲ. ಸ್ವಚ್ಛಗೊಳಿಸಿದ ಮೇಲೆ ಮನೆಯಲ್ಲಿ ಅಗತ್ಯವಿರುವ ಕ್ರಮಗಳನ್ನು ಅನುಸರಿಸಿದ್ದಲ್ಲಿ ವಸಡಿನ ತೊಂದರೆ ಕಡಿಮೆಯಾಗುತ್ತದೆ. ನಿಮ್ಮ ಬಾಯಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಬಾಯಿಯನ್ನು ದೇಹದ ಕನ್ನಡಿ ಎನ್ನಲಾಗುತ್ತದೆ. ಬಾಯಿಯ ಆರೋಗ್ಯ ದೇಹದ ಆರೋಗ್ಯ ತಿಳಿಸುವ ಕಿಂಡಿಯಾಗಿದೆ. ಬಹಳಷ್ಟು ಕಾಯಿಲೆಗಳು ಶುರುವಾಗುವಾಗ ಬಾಯಿಯಲ್ಲಿ ಅವುಗಳ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಪೋಷಕಾಂಶಗಳ ಕೊರತೆ, ಹಾರ್ಮೋನ್ಗಳ ತೊಂದರೆ ಹಾಗೂ ಹಲವಾರು ರೋಗಗಳು ಬಾಯಿಯ ಭಾಗಗಳಾದ ಅಂದರೆ ತುಟಿ, ವಸಡು, ನಾಲಿಗೆಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಹೀಗೆ ಆರಂಭದಲ್ಲಿಯೇ ಪತ್ತೆ ಹಚ್ಚಿ ಚಿಕಿತ್ಸೆ ಮಾಡಬಹುದು. ಚಿಕಿತ್ಸೆ ನೀಡದೇ ಬಿಟ್ಟರೆ ಬಾಯಿಯ ಕಾಯಿಲೆಗಳ ಆರೋಗ್ಯ ಸಂಬಂಧಿತ ಪರಿಣಾಮವು ತೀವ್ರವಾಗುತ್ತದೆ. ಹಲ್ಲುಗಳ ರಚನೆ ತಾಯಿಯ ಹೊಟ್ಟೆಯಲ್ಲಿ ಭ್ರೂಣವಾಗಿದ್ದಾಗಲೇ ಶುರುವಾಗುತ್ತದೆ. ಹಾಗಾಗಿ ತಾಯಿಯ ಆರೋಗ್ಯ ಹಲ್ಲುಗಳ ರಚನೆಯ ಮೇಲೆ ತುಂಬ ಪರಿಣಾಮ ತೋರಿಸುತ್ತದೆ. ಬಾಯಿಯ ಆರೋಗ್ಯವು ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಜೀವನಯುದ್ಧಕ್ಕೂ ಬದಲಾಗುತ್ತದೆ. ಆದ್ದರಿಂದ ಅದರ ಆರೈಕೆ ಮಾಡಿ ಬಾಯಿಯ ಆರೋಗ್ಯವನ್ನು ಕಾಪಾಡಬೇಕು. ನಿರ್ಲಕ್ಷ್ಯ ಮಾಡದೆ ದಿನಕ್ಕೆರಡು ಬಾರಿ ಹಲ್ಲನ್ನು ಉಜ್ಜುವುದು ಹಾಗೂ ಬೇರೆ ಅಗತ್ಯವಿರುವ ಕ್ರಮಗಳನ್ನು ಅನುಸರಿಸಬೇಕು. ನಿಯಮಿತವಾಗಿ ದಂತವೈದ್ಯರ ಬಳಿಗೆ ಪರೀಕ್ಷೆಗೆ ಹೋಗಬೇಕು. ಇದರಿಂದ ನೀವು ಬಾಯಿಯ ಹಾಗೂ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು. ಇವಾಗ ನಮ್ಮ ಕೇಳುಗರಿಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಯಮಿತ ದಂತ ಪರೀಕ್ಷೆಯ ಮಹತ್ವ ಕುರಿತು ಡಾಕ್ಟರ್ ಇಷ್ಟೊತ್ತು ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ರು. ಕೇಳುಗರೆ, ನಮ್ಮ ಈ SDM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಿ ನಿಯಮಿತ ಆ ದಂತ ಪರೀಕ್ಷೆಯ ಮಹತ್ವದ ಕುರಿತು ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲೇ ಕರೆ ನೋಡೋಣ ಡಾಕ್ಟ್ರೆ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಮುಧೋಳದಿಂದ ಮಾದೇವ್ ಅಂತ ರೀ. ಮಾದೇವ್ ಅವರೇ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಹೇಳಿ ಸರ್. ಹಾಂ ಕೇಳ್ರಿ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ನಾನು ಏಳು ಹಾಲು ಹೋಗಿದ್ದಾವ್ರಿ. ಹಾಂ ಹೇಳಿ ಸರ್. ಹೆಂಗೆ ಸರ್? ಏನಾದರೂ ಸಾಯದಿಂದ ಮಾಡಕ್ಕೆ ಸಾಧ್ಯ ಇದೆ? ಅವರು 7 ಹಲ್ಲು ಇಲ್ಲಂತ. ಹೌದು ಸರ್. ಈಗ ಹಲ್ಲು ಹೋದಾಗ ಕೃತಕ ಹಲ್ಲನ್ನು ಕೂಡಿಸಬಹುದು. ಅದಕ್ಕೆ ನೀವು ದಂತ ವೈದ್ಯರಿಗೆ ತಪಾಸಣೆ ಮಾಡಿಸಿಕೊಳ್ಳಬೇಕು. ನೀವು SDM ದಂತ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ, ಅದರ ಪ್ರಕಾರ ಹಲ್ಲಿನ ಆರೋಗ್ಯವನ್ನು ನೋಡಿ ಅದರ ಪ್ರಕಾರ ಅದಕ್ಕೆ ನಾವು ಕೃತಕ ಹಲ್ಲುಗಳನ್ನು ಕೂಡಿಸಬಹುದು. ಸರ್, ಅದು ಫ್ರೀ ಅಂತ, ಅದು ನೀವು ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಬಂದರೆ ನಿಮಗೆ ಅದರ ಮುಂದಿನ ಡೀಟೇಲ್ಸ್ಗಳನ್ನು ಅಲ್ಲೇ ಕೊಡಬಹುದು. ನೀವು ಒಂದ್ಸಲ SDM ಹಾಸ್ಪಿಟ್ಲಿಗೆ ಬರ್ರಿ, ಬಂದು ಭೇಟಿಯಾಗ್ರಿ. ಡಾಕ್ಟರ್ ಇರ್ತಾರೆ, ಏನನ್ನೋದು ಚೆಕ್ ಮಾಡ್ತಾರ, ಆನಂತರ ಹೇಳ್ತಾರ ಅವರು. ಹೌದು, ಸತ್ತೂರು ಧಾರವಾಡ ಸರ್. ಸರ್, ಅದರದ್ದು ಬೇರೆ ಬೇರೆ ಪ್ರಕಾರಗಳಿರ್ತವೆ, ಅದನ್ನು ನಾವು ನೋಡಿ ಬಾಕಿ ನಿಮ್ಗೆ ಎಷ್ಟು ಹಲ್ಲು ಇದಾವೆ ಅದರದ್ದು ಪರೀಕ್ಷೆ ಮಾಡಿನೇ ಹೇಳ್ಬೋದು ಸರ್. ಹಿಂಗೆ ಫೋನಲ್ಲಿ ಅದರದ್ದು ನಾವು ಕಾಸ್ಟ್ ಹೇಳೋದು ಅಥವಾ ಎಷ್ಟು ಖರ್ಚಾಗುತ್ತದೆ ಒಂದ್ಸಲ ಬಂದು ತೋರಿಸ್ರಿ, ನೀವು ತೋರಿಸ್ರಿ, ಆನಂತರ ಹೇಳ್ತಾರ ಅವ್ರು. ನಮಸ್ಕಾರ, ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬಾಲ್ಕೋಟೆ ಮಾತಾಡ್ಕತ್ತೀನಿ. ಯಾರ್ರಿ ಮಾತಾಡೋದು? ಧ್ರುವ ಆನಂದ್ ಸಾಗರ್ ಅಂತ, ಬಾಲ್ಕೋಟೆ ಸರ್. ನಮಸ್ಕಾರ ರೀ. ದೊಡ್ಡ ಬ್ಲೈಂಡ್ ಇದ್ದೀರಿ ಅವ್ರಿ. ಈಗ ಹಲ್ಲು ಹುಳುಕಿದ್ದಾಗ ಸಿಮೆಂಟ್ ಮತ್ತ ಸಿಲ್ವರ್ ಹಾಕಿ ಅದನ್ನ ಗ್ಯಾಪ್ ಕ್ಲೋಸ್ ಮಾಡಬಹುದಲ್ಲ? ಹೌದು. ಎರಡನೇದು ಸರ್, ವಸಡಿಗೆ ಇಂಜುರಿ ಆದ್ರೆ ಹಂಗೆ ಬಿಟ್ಟರೆ ಅದು ಕ್ಯಾನ್ಸರ್ ಕು ಲೀಡ್ ಮಾಡಬಹುದಲ್ಲ? ಎರಡನೇ ಪ್ರಶ್ನೆ. ಮೂರನೇದ್ ಅಂದ್ರೆ ಫಾರಿನ್ ದಾಗ ಅನಿಮಲ್ ಹಲ್ಲುಗಳ್ ಹಾಕಿ ಪ್ರಯತ್ನ ನಡೆಸ್ಯಾರ, ಅದು ನಮ್ಮಲ್ಲಿ ಸಾಧ್ಯ ಆಗ್ತದೇನು? ಒಂದು ಧ್ರುವ ಅವ್ರೆ, ಒಂದೊಂದ ಪ್ರಶ್ನೆ ಕೇಳ್ರಿ. ನೀವು 3-4 ಒಟ್ಟಿಗೆ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡೋದ್ ಕಷ್ಟ ಆಗತ್ತೆ. ಒಂದ್ ಸೆಕೆಂಡ್ ತಡ್ರಿ, ಹೇಳ್ತಾರೆ ಸರ್. ಹಲ್ಲಲ್ಲಿ ನೀವು ಹುಳುಕಾಗಿ ಗ್ಯಾಪ್ ಬಿದ್ದರೆ ಅಥವಾ ಹಲ್ಲಲ್ಲಿ ಹುಳುಕಾಗಿ ನಿಮ್ಗೆ ಹಲ್ಲಲ್ಲಿ ತಿಂದಿದ್ದೆಲ್ಲ ಅಲ್ಲಿ ಸಿಕ್ಕಾಕೊಳ್ತಾ ಪ್ರಾಬ್ಲಮ್ ಇತ್ತಂದ್ರೆ ಆವಾಗ ನೀವು ಖಂಡಿತವಾಗಿಯೂ ನಾವು ಅದನ್ನ ಫಿಲ್ಲಿಂಗ್ ಮಾಡಬಹುದು. ಫಿಲ್ಲಿಂಗ್ ಅಲ್ಲೂ ಕೂಡ ಬೇರೆ ಬೇರೆ ಪ್ರಕಾರಗಳು ಇರ್ತವೆ. ಅದು ನಿಮ್ಮ ಹಲ್ಲಿಗೆ ಯಾವುದು ಯೋಗ್ಯ ಅದರ ಪ್ರಕಾರ ಅವರು ದಂತವೈದ್ಯರು ನೋಡಿ ನಿಮಗೆ ಹೇಳ್ತಾರೆ ಸರ್. ವಕ್ರದಂತಿಗೆ ಟ್ರೀಟ್ಮೆಂಟ್ ಇದೆ ಸರ್ ಎಲ್ಲ ಪ್ರಕಾರ, ಅದರಲ್ಲೂ ಬೇರೆ ಬೇರೆ ಪ್ರಕಾರದಿರುತ್ತೆ, ಅದನ್ನು ಕೂಡ ನೋಡಿ ಅದರ ಪ್ರಕಾರ ಯಾವ ಟ್ರೀಟ್ಮೆಂಟ್ ಬೇಕೋ ಅದನ್ನು ಹೇಳ್ತಾರೆ ಸರ್. ಸರ್ ಆಕ್ಚುಲಿ ಅನಿಮಲ್ ಅಂದ್ರೆ ಅದರಲ್ಲಿ ತುಂಬಾ ಅದು ತುಂಬಾ ಏನಂತಾರೆ ಅದಕ್ಕೆ ತುಂಬಾ ಸೂಕ್ಷ್ಮ ವಿಷಯ ಅದು. ಯಾಕಂದ್ರೆ ಏನಾಗುತ್ತೆ ಅದರಲ್ಲಿ ಜೀನ್ಸ್ ಮ್ಯಾಟರ್ ಬರುತ್ತೆ, ಎಷ್ಟೋ ರಿಜೆಕ್ಷನ್ ಆಗ್ತವೆ ಅದು. ಅದು ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲೇ ಇದೆ ಸರ್. ಇಂಡಿಯಾದಲ್ಲಿ ಯಾವ ಮಟ್ಟಿಗಿದೆ ಅದರ ಐಡಿಯಾ ನಂಗೀಗಿಲ್ಲ, ಬಟ್ ಯಾಕಂದ್ರೆ ಹ್ಯೂಮನ್ಸ್ ಅಲ್ಲೇ ಬೇಕಾದಷ್ಟು ಇದ್ದಾರೆ ಸರ್ ಹಂಗೆ. ಅಂದ್ರೆ ಇಂಗ್ಲೆಂಡ್ ದಾಗ ಜರ್ನಲ್ ದಾಗ ನಾವು ಓದಿದ್ದೆ ಅದಂತ ಮಾಡ್ಲಿಕ್ಕೆ ಪ್ರಯತ್ನ ನಡೆಸ್ಯಾರ ಅಂತ ಹೇಳಿ, ಇಮ್ಯುನೋ ಸಪ್ರೇಷನ್ ಮಾಡಿ ಮನುಷ್ಯರಲ್ಲೇ ಮಾಡ್ತಾರೆ ಸರ್. ಅದನ್ನು ಸರ್ ವಸಡಿನ ರೋಗದಿಂದ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸರ್ ಆಗೋದಂತ ಹೇಳೋದು ಕಷ್ಟ, ಹಂಗೆ ಹೇಳಿಕ್ಕೆ ಬರಲ್ಲ. ಕ್ಯಾನ್ಸರಿಗೆ ಎಷ್ಟೋ ಕಾರಣಗಳು ಇರ್ತಾವೆ ಸರ್. ಬಹುಮುಖ್ಯವಾಗಿ ನಾವು ತಂಬಾಕು ಸೇವನೆ ಅಥವಾ ಬೇರೆ ನಮ್ದು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ತಿನ್ನೋದು, ಪೊಲ್ಯೂಷನ್ ಎಲ್ಲ ಎಲ್ಲ ಮ್ಯಾಟರ್ ಆಗುತ್ತೆ ಸರ್. ಧ್ರುವ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ, ಧನ್ಯವಾದ. ಮುಂದಿನ ಕರೆ ನೋಡೋಣ ಡಾಕ್ಟ್ರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾ ಇಲ್ಲಿ ಮುದುವಾದಿಂದ ಮಾತಾಡಿದ್ರಿ ಸರ್, ಆಶಾ ಅಂತ ಹೇಳಿ. ಆಶಾ ಅವರೇ, ತಮ್ಮ ಪ್ರಶ್ನೆ ಏನಂತ ನೇರವಾಗಿ ಡಾಕ್ಟರ್ ಕೇಳ್ರಿ. ಆಯ್ತು ಸರ್, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಮೇಡಮ್. ಅಂದ್ರ ನನ್ನ ಮಗಳಿಗೆ 12 ವರ್ಷ ರೀ. ಹಾ ಹೇಳಿ. ಆಕಿಗೆ ರೀ ಹಿಂಗ ಅಂಗಳ ತಿರ್ತಿರ್ಲ ಸರ್ ಮ್ಯಾಗ, ಅವ ಹಿಂಗ ಹೊಸದೆಲ್ಲ ಹಿಂಗ ಉಬ್ಬಿರಿ, ಅದ ಜಾಯಿಂಟ್ ಆಗಾಕ ಬಂದತ್ರಿ ಸರ್. ಅದ ಅದೇ ಅಮ್ಮ, ನೀವು ಏನ್ ಮಾಡ್ಬೋದು ಅಂದ್ರೆ, ಅವ್ರಿಗೆ 11-12 ವರ್ಷ ಅಂದ್ರೆ ಅದು ಇನ್ನು ಎಲ್ಲಾ ಹಲ್ಲು ಬಂದಿರ್ಲಿಕ್ಕಿಲ್ಲ. ಇಲ್ಲ ಸರ್, ಬಂದವ್ರಿ ಅಲ್ಲ, ಹಂಗ ಮುಂದಿನ ಹಲ್ಲು ಬಂದಿರ್ತವೆ, ದೌಡೆ ಹಲ್ಲು ಎಲ್ಲ ಇನ್ನು ಬಂದಿರ್ಲಿಕ್ಕಿಲ್ಲ. ಸೊ ಈಗ ಹಲ್ಲು ಬರೋ ಟೈಮಿಗೆ ಸ್ವಲ್ಪ ಅದರದ್ದು ಸ್ವಲ್ಪ ಅಡ್ಡ ತಿಡ್ಡ ಅನ್ಸ್ತವೆ. ಯೂಶ್ವಲಿ 12-13 ವರ್ಷ ನಂತರ ಸ್ವಲ್ಪ ಅದು ಒಂದು ಫೈನಲ್ ಶೇಪಿಗೆ ಅಥವಾ ಸ್ಟೆಬಿಲಿಟಿ ಬರುತ್ತೆ ನಿಮ್ಮ, ಅಂದ್ರೆ ಒಂದು ಕರೆಕ್ಟ್ ಶೇಪಿಗೆ ಬರ್ತವೆ. ನೀವು ಅಂದ್ರೂ ಏನಂದ್ರೂ ಅದು ಒಂದ್ಸಲ ನೀವು ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಬಂದು ತೋರಿಸಿದ್ರೆ ನಾವು ಅದಕ್ಕೆ ನಿಮ್ಗೆ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳ್ಬಹುದು ಏನ್ ಮಾಡಬಹುದು ಅಂತ. ಅದಕ್ಕೆ ಈ ಒಂದ್ ಕಡೆ ತೋರಿಸಿದ್ದೀವ್ರಿ ಸರ್. ಹಾ, ಅವ್ರ ಏನ್ ಹೇಳ್ತಾರ್ರಿ, ಅದ ಹಿಂಗ್ ಕ್ಲಿಪ್ ಹಾಕ್ಬೇಕಾರ ಸರ್? ಅದೇಮ್ಮ, ಈಗ ಹಲ್ಲು ಈಗ ಹಲ್ಲು ಅಡ್ಡ ತಿಡ್ಡ ಬಂದಾಗ ಅವಾಗ ಹಿಂಗೆ ಕ್ಲಿಪ್ ಅಂತ ಹೇಳ್ತಾರಲ್ಲ ಅಂತ ಹಾಕಿ ಹಲ್ಲನ್ನು ಒಂದು ಒಂದು ಕರೆಕ್ಟ್ ಆಗಿ ಜೋಡಣೆ ಮಾಡ್ತಾರೆ. ಅಂದ್ರೆ ನಿಮ್ಗೆ ನೋಡಕ್ಕೂ ಕರೆಕ್ಟ್ ಇರಬೇಕು, ಪ್ಲಸ್ ನಿಮ್ಗೆ ತಿನ್ನಕ್ಕೂ ಕರೆಕ್ಟ್ ಪ್ರಾಬ್ಲಮ್ ಬರಬಾರ್ದು, ಹಾಗೆ ಮಾಡಿ ಕೊಡ್ತಾರೆ. ಅದಕ್ಕೆ ತುಂಬಾ ಕಾರಣಗಳಿದ್ದಾವಮ್ಮ. ಅಂದ್ರೆ ಈಗ ನಿಮ್ಗೆ ಅದರದ್ದು ಹಲ್ಲು ಬರೋ ಟೈಮಿಗೆ ಬಾಕಿ ಹಲ್ಲೆಲ್ಲ ಹೆಂಗಿದ್ವು, ಕಡೆಗೆ ಕೆಲವರಿಗೆ ಹಲ್ಲಲ್ಲಿ ಒಂದು ಈಗ ಬೊಟ್ಟನ್ನು ಬಾಯಲ್ಲಿಡೋ ಅಭ್ಯಾಸ ಇರುತ್ತೆ ಮಕ್ಕಳಿಗೆ, ನಾ ಹೇಳ್ತಾ ಇದ್ದೀನಿ. ಕಡೆಗೆ ಕೆಲವರಿಗೆ ಈಗ ಅವರ ಏನಂತಾರೆ ಅವರ ತಂದೆ ತಾಯಿಗಳು ಹಲ್ಲು ಹೆಂಗಿದ್ದಾವೆ ಅದ್ರ ಕೂಡ ಅದರಿಂದ ಕೂಡ ಸ್ವಲ್ಪ ಹಂಗೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನಿದ್ರು ಪ್ರಾಬ್ಲಮ್ ಆಗಂಗಿಲ್ಲ. ಪ್ರಾಬ್ಲಮ್ ಅಂತಕ್ಕಿಂತ ನಿಮಗೆ ಇನ್ನೂ ಚೆನ್ನಾಗಿ ಮಾಡಬಹುದು. ಈಗ ಹಲ್ಲು ಚೆನ್ನಾಗಿತ್ತಂದ್ರೆ ಅದು ಒಂದು ನಾವು ಹೇಳ್ದಂಗೆ ಒಂದು ಆರೋಗ್ಯದ ಕನ್ನಡಿ ಇದ್ದಂಗೆ ನಿಮ್ದು ಹಲ್ಲು ಚೆನ್ನಾಗಿತ್ತಂದ್ರೆ. ಸೊ ಹಾಗೆ ಒಂದು ಚೆನ್ನಾಗಿ ಹಲ್ಲು ಕೂತಿದ್ರೆ ಬಾಯಿಯೊಳಗೆ ನಿಮಗೆ ಕ್ಲೀನ್ ಮಾಡೋದು ಈಸಿ. ಆವಾಗ ಹಲ್ಲು ಹುಳುಕ್ ಹಿಡಿಯೋ ಹಲ್ಲು ಹುಳುಕ್ ಹಿಡಿಯೋದ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಆಗ್ತವೆ. ಆಶಾ ಅವರೇ, ಯಾವ್ದಕ್ಕೂ ಒಂದ್ಸಲ SDM ಆರೋಗ್ಯ ಇದು ಹಾಸ್ಪಿಟಲ್ಗೆ ಬನ್ನಿ. ಹಾಸ್ಪಿಟಲ್ಗೆ ಬಂದು ತೋರಿಸಿ ಏನನ್ನದು ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಹಲೋ ಹಲೋ ಡಾಕ್ಟರ್, ಇನ್ನೊಂದು ಪ್ರಶ್ನೆ ಐತ್ರಿ. ಹಲ್ಲು ಬಿದ್ದಾಗ ಅದನ್ನ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋದ್ರೆ ಕ್ಯಾಪ್ ಹಾಕಿ ಕುಡಿಸುವುದೇನು ಸರ್? ಅದನ್ನ ಈಗ ಬಿದ್ದಿತ್ತು ಹಲ್ಲು, ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗಿ ಅಂತಂದ್ರೆ ಅದನ್ನ ಕ್ಯಾಪ್ ಹಾಕಿ ಕುಡಿಸುವುದಲ್ಲ ಸರ್? ಸರ್, ಅದು ಹಲ್ಲು ಬಿದ್ದಾಗ ಅದಕ್ಕೆ ಕಾರಣಗಳಿರ್ತವೆ. ಈಗ ಕೆಲವು ಸಲ ಆಕ್ಸಿಡೆಂಟ್ ಆಗಿರುತ್ತೆ, ರೋಡ್ ಆಕ್ಸಿಡೆಂಟ್ ಅಂಥದ್ರಲ್ಲಿ ಬಿದ್ದಾಗ ಹಲ್ಲು ಗಟ್ಟಿ ಇದ್ದದ್ದಲ್ಲೂ ಬಿದ್ದರೆ ಅದನ್ನು ಮಾಡುವ ಪ್ರಯತ್ನ ಮಾಡಬಹುದು. ಅದಕ್ಕೂ ಬೇರೆ ಬೇರೆ ಪ್ರಕಾರದಿದೆ, ಅದಕ್ಕೂ ತುಂಬ ಫ್ಯಾಕ್ಟರ್ಸ್ ಆಗ್ತವೆ. ಬಟ್ ಈಗ ಹಲ್ಲು ಅಲ್ಗಾಡ್ತಾ ಇದೆ, ಏಜ್ ಆದವರಿಗೆ ಒಂದು ವಯಸ್ಸಾದವರಿಗೆ ಹಲ್ಲಿನ ಒಸಡು ವೀಕ್ ಆಗಿ ಬಿದ್ದಿದ್ರೆ ಅದು ವಾಪಸ್ ಕೂಡಿಸ್ಲಿಕ್ಕೆ ಆಗಲ್ಲ ಸರ್. ಹೌದು ಸರ್. ಹಲೋ, ಮುಂದಿನ ಕರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾವು ಅದ್ರ ಕಟಗೇರಿಯಿಂದ ಅಡಿಯಪ್ಪ ಅಗಲೇ ಮಾತಾಡಿದ್ರಿ. ಅಡಿಯಪ್ಪ ಅವ್ರೆ? ಹೌದ್ರಿ ಸರ್. ಹಾ ಹೇಳ್ರಿ, ನಿಮ್ಮ ಪ್ರಶ್ನೆ ನೇರವಾಗಿ ಡಾಕ್ಟರ್ ಕೇಳ್ರಿ. ಹೌದು ಸರ್, ನಾ ಮಾತಾಡ್ತೀನಿ ಸರ್. ನನಗ ಈಗ 24 ವರ್ಷ ರೀ ಸರ್. ಹಾ ಹೇಳ್ರಿ. ಹೇಳಿ ಸರ್. ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ರಿ, ಅಲ್ಲಿ ಈಗ ನಾವ್ ಹಾಲು ಉಜ್ಜೋದ್ನಾಗ ವಸಡಿಯಾಗ ತಿರುಗಿ ಹಲ್ಲ ಕರ್ಕಾಸ ಕೊರಡ್ ಆಯ್ತೇವ್ ಸರ್. ಏನಾಗ್ತಾವ್ರಿ ಕೊರೆಯಾಗತ್ತವ್ರ? ವಸಡಿ ವಾಗ್ರಿ ತಾಗ ಹಲ್ ಅಂತ ನನಗೆ ಯಾವ ದೋಷ ಇಲ್ರಿ ಸರ್. ವಸಡು ಕೆಳಗಿಳಿದಾವ. ಹಾ ವಸಡಿ ತಾಳಿದಾವ್ರಿ, ಅದ್ ಕಚ್ಚೆ ಮತ್ ಮೊದಲ್ ಕಲ್ಲ ಈಗ ಬರ್ಲಾತ ಹಲ್ ತಿಕ್ಕು ಉಜ್ಜೋದ್ನಾಗ್ರಿ, ಅದು ಕೈ ಹತ್ತಾತೇವ್ರಿ, ಸರ್ ಕತ್ತಾತೇವ್ ಸರ್. ಅಲ್ಲಿನಾಗ ಏನ್ ಪ್ರಾಬ್ಲಮ್ ಇದೆ ಸರ್? ನನಗೆಲ್ಲ ಸರಿ ಇದೆ ಸರ್. ಆದ್ರೆ ಅದು ಉಜ್ಜೋದ್ನಾಗ್ರಿ, ಅದು ಕೈ ಹತ್ತಾತೇವ್ರಿ, ವಸಡಿ ಹೆಚ್ಚಿ ಹೊರಗ್ ಬಂದವು ಉರ್ಪಾಟಿ ಬಂದವ್ರಿ ಸರ್. ಈಗ ನಿಮ್ದು ಅಂದ್ರೆ ನಿಮ್ದು ನೀವು ಹೇಳೋ ಪ್ರಕಾರ ಹಲ್ಲಲ್ಲಿ ಕೀಳು ಏನು ಇಲ್ಲ, ಕೀಳು ಹಲ್ಲಿಲ್ಲ ನಿಮಗೆ, ಬಟ್ ವಸಡಿಂದು ಕಾಯಿಲೆ ಇದೆ, ವಸಡಲ್ಲಿ ಸ್ವಲ್ಪ ನಿಮ್ದು ಇದು ಇದೆ, ತೊಂದರೆ ಇದೆ. ಸರ್ ನೀವು ಅದನ್ನು ವಸಡನ್ನು ಫಸ್ಟ್ ಆಫ್ ಆಲ್ ಅದು ಒಂದ್ಸಲ ನೀವು ದಂತ ಮಹಾವಿದ್ಯಾಲಯಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದ್ಸಲ ತೋರಿಸಿದ್ರೆ ನಾವು ವಸಡಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಅದ್ರ ಪ್ರಕಾರ ಸ್ವಚ್ಛತೆ ಬೇಕಾದರೆ ಅದನ್ನು ವಸಡಿನ ಸ್ವಚ್ಛತೆ ಮಾಡಿ ಅದಕ್ಕೆ ನಿಮಗೆ ಏನಾದರೂ ಔಷಧ ಬೇಕಾದಂದ್ರೆ ಕೊಡಬಹುದು ಸರ್. ಸರ್ ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದ್ರೆ. ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಮುನಿಯಪ್ಪ ಮನೆಗಳು ಮಾತಾಡೋದು ಸರ್. ಹಾ ಹೇಳ್ರಿ. ಹೇಳಿ. ನಮ್ಮ ಮಿಸೇಜ್ ಅಲ್ಲ ಜಿಂಜು ಮತ್ತವು, ಅದಕ್ಕೆ ಪ್ರಶ್ನೆ ಯಾರತಿ ಅಂದ್ರೆ ಹೇಳ್ರಿ. ಹೇಳಿ ಸರ್, ಎಷ್ಟು ವಯಸ್ಸು ಸರ್ ಅವ್ರದ್ದು? ಇವತ್ತೈದು. ಸರ್ ಈಗ ಹಲ್ಲು ನಿಮಗೆ ಜುಮ್ಜುಮ್ ಅಥವಾ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದಕ್ಕೆ ಅದಕ್ಕೆ ತುಂಬ ಕಾರಣಗಳಿದ್ದಾವೆ ಸರ್. ಹುಳುಕು ಹಲ್ಲಾದರೂ ಸೆನ್ಸಿಟಿವಿಟಿ ಆಗುತ್ತೆ, ಹಲ್ಲು ಸವದ ಕೂಡ್ರ ಅಂದರೆ ಕೆಲವು ಸಲ ಏನಾಗುತ್ತೆ ವಿತ್ ನಮಗೆ ಏಜ್ ಜಾಸ್ತಿ ಆದ ಹಂಗೆ ಹಲ್ಲು ಸ್ವಲ್ಪ ಸವಿತವೆ, ಆವಾಗ ಕೂಡ ಅದು ಸೆನ್ಸಿಟಿವಿಟಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗೇನಾದರೂ ಇದ್ದರೆ ಅದಕ್ಕೆ ನಾವು ನೋಡಿ ಅದನ್ನು ಕಾರಣ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದು. ಈಗ ನಿಮ್ಮ ಹಲ್ಲಲ್ಲಿ ಹುಳುಕಿಲ್ಲ ಅಂತ ಹೇಳಿದರೆ ಅದು ನೀವು ಅದಕ್ಕೆ ಸೆನ್ಸಿಟಿವಿಟಿಗಂತ ಕೆಲವು ಪೇಸ್ಟ್ಗಳು ಟೂತ್ಪೇಸ್ಟ್ಗಳು ಬರ್ತವೆ, ಅದನ್ನು ನೀವು ಉಪಯೋಗಿಸ್ಬೋದು ಅದರಿಂದ. ಬಟ್ ಅದು ಉಪಯೋಗಿಸಿದ ಮೊದಲೇ ಒಂದ್ಸಲ ನೀವು ದಂತವೈದ್ಯರಿಗೆ ತೋರಿಸಿ ಒಪಿನಿಯನ್ ತಗೊಳ್ಳೋದು ಒಳ್ಳೆಯದು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ಯಾರ್ರೀ ಮಾತಾಡೋದು? ನಾವು ಜಮಖಂಡಿ ತಾಲೂಕಿನಿಂದ ಹುಲಿಯಾದಿಂದ ಹುಷೇನ್ರಿ ಅಂತ ಮಾತಾಡೋದ್ರಿ. ಯಾರಮ್ಮ? ಹುಷೇನ್ಬಿರಿ. ಹುಸೇನ್ಬಿ? ಹ್ಞೂನ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ನೇರವಾಗಿ ಕೇಳ್ರಿ. ಹ್ಞೂನ್ರಿ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ ಸರ್. ಹೇಳಿ ಅಮ್ಮ. ಸರ್ ನಮ್ಮ ಹಲ್ಲ ರೀ ಯಾವತ್ತು ರೀ ಜುಮ್ ಜುಮ್ ಜುಮ್ ಮಾಡ್ತಾವ್ರಿ ಸರ್. ಎರಡು ಹತ್ತು ಹಲ್ ಉಸ್ತೀವ್ರಿ ನಾವು, ಹಲ್ಲು ಬರೀ ಜುಮ್ ಜುಮ್ ಅಂತಾವ್ರಿ ಸರ್. ಅದು ಹಲ್ಲು ಅದೇ ಈಗ ನೀವು ಹಲ್ಲು ಜುಮ್ ಜುಮ್ ಅಂತ ನೀವು ಹೇಳಿ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ, ಅದೇ ಅದು ಆಗಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಹಲ್ಲು ಸವದು ಕೂಡ ಈಗ ನೀವು ಜಾಸ್ತಿ ಹೊತ್ತು ಬ್ರಷ್ ಮಾಡಿದ್ರು ಕೂಡ ಹಲ್ಲು ಸವಿತವೆ. ನೀವು ಬ್ರಷ್ ಸರ್ ನಮಗೆ ಏಜ್ರಿ 46 ರೀ ಸರ್. ಹೌದಮ್ಮ. ಆದ್ರಿ ಸರ್ ಒಂದು ಹಲ್ಲು ರೀ ಸ್ವಲ್ಪ ಪೆಟ್ಟ ಆಗಿತ್ರಿ ಸರ್ ನನಗೆ. ಹಾಂ. ಆ ಪೆಟ್ಟ ಆಗಿದ್ದು ಮುಂದಿನ ಹಲ್ಲ ತೆಗ್ಸಿನ್ರಿ ಸರ್. ಹಾಂ. ಅದು ಪೆಟ್ಟ ಆಗಿ ಅಳಗಾಡ್ಲಾಕತ್ತಿತ್ರಿ ಸರ್. ಹಾಂ. ಅದು ಹಲ್ಲು ತೆಗ್ಸಿನ್ರಿ ಸರ್, ಬರೇ ಹಲ್ಲು ಜುಮ್ ಜುಮ್ ಅಂತಾವ್ರಿ, ಎರಡು ಹೊತ್ತು ಹಲ್ಲು ಉಸ್ತೀನ್ರಿ ನಾ ಎಲ್ಲ. ಹೌದಮ್ಮ. ಅದೇ ಹಲ್ಲು ಜುಮ್ ಜುಮ್ ಹಿಡಿಯಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಹಲ್ಲು ಹುಳುಕಾದ್ರೂ ಬರುತ್ತೆ, ಬಟ್ ಈಗ ಯೂಶುವಲಿ 40 ಆದ್ಮೇಲೆ ಹಲ್ಲು ಸೌದ ಕೂಡ ಹಂಗಾಗತ್ತೆ. ಸೊ ನೀವು ಅದೇ ಅದೇ ಹಲ್ಲು ಹಾಗಿದ್ರೆ ಸೌದಿರ್ಬೋದಮ್ಮ, ನಿಮ್ದು ಹಲ್ಲು ಸೌದಿರ್ಬೋದು. ಈಗ ಹಲ್ಲು ಮೇಲಿಂದ ಕೂಡ ಸವಿಯಬಹುದು, ವಸಡಿನ ಹತ್ತಿರ ಕೂಡ ಹಲ್ಲು ಸವಿಬಹುದು. ಈಗ ಏನ್ ಮಾಡಿದ್ರಿ ಸರ್? ಅದೇ ಅಮ್ಮ, ಒಂದ್ಸಲ ನೀವು ತಪಾಸಣೆ ಮಾಡಿಸ್ಕೊಂಡು ನಮ್ಮ ದಂತವೈದ್ಯ ಮಹಾವಿದ್ಯಾಲಯಕ್ಕೆ ಬಂದು ಅಲ್ಲಿ ತಪಾಸಣೆ ಮಾಡಿಸ್ಕೊಳ್ಳಿ, ಪರೀಕ್ಷೆ ಮಾಡಿ ನಾವು ಹೇಳಬಹುದು ಅಲ್ಲಿ ಎಲ್ಲಿ ಸೌದಿದೆ ಅಂತ. ತುಂಬಾ ಜಾಸ್ತಿ ಸೌದಿದ್ರೆ ಅದಕ್ಕೆ ನಾವು ಅಲ್ಲಿ ಫಿಲ್ಲಿಂಗ್ ಮಾಡಬಹುದು, ಅವಾಗ ನಿಮ್ಗೆ ಜುಮ್ ಹಿಡಿಯೋದು ಕೂಡ ಕಡಿಮೆ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ಕಿತ್ತೂರಿಂದ ಬಸವರಾಜ್ ಮಾತಾಡ ಸರ್. ಬಸವರಾಜ್ ಅವರೇ, ಪ್ರಶ್ನೆ ಕೇಳ್ರಿ ಸರ್. ನಮ್ಮ ಒಂದು 5-6 ಹಲ್ಲ ಇಲ್ರಿ. ಹ್ಞೂನ್ರಿ. ಅವ ನೀಟಿಟ ಹೋದವ್ರೆ ಕೆಲಸ ಹಾಕಿ ನಡೀತಾರೀ. ಎಲ್ರಿ ನಮಸ್ಕಾರ, ಏನಂದ್ರಿ ಸರ್? ಮತ್ತೊಂದ್ಸಲ ಕೇಳ್ತೀರ ಪ್ರಶ್ನೆ? ಅಲ್ರಿ ಒಂದ್ ಇಟಿಟ ಹಿಡ್ದವ್ರಿ ಸರ್, ಒಂದ್ ಇಟಿಟ ಓದ್ದವ್ರೆ. ಅವ್ನ ಕೇಸಿಕಾರ ಸಾಟ್ ಹಾಕ್ಸಕ್ ಬರತ್ರಿ ಸರ್ ನಿಮ್ಮಲ್ಲಿ? ಹೌದು ಸರ್, ಖಂಡಿತವಾಗಿಯೂ ಆಗತ್ತೆ. ನೀವು ಅದನ್ನ ಇಷ್ಟು ಸ್ವಲ್ಪ ಸ್ವಲ್ಪ ಪೀಸ್ ಇದಾವ ಅಂತ ನೀವು ಹೇಳ್ತಾ ಇದ್ದೀರಲ್ವಾ, ಅಂದ್ರೆ ಅಲ್ಲಿಂದ ಮೂಳುಗಳಷ್ಟೇ ಉಳಿದಿದ್ದಾವೆ, ಅಲ್ಲಿಂದ ಮೇಲಿಂದ ಭಾಗ ಆಲ್ರೆಡಿ ನಿಮ್ದು ಹೋಗಿದೆ. ಅದನ್ನೆಲ್ಲ ತೆಗೆಸ್ಕೊಂಡು ಅದರಲ್ಲಿ ಗಾಯ ಗುಣ ಆದ ನಂತರ ಅದಕ್ಕೆ ನಾವು ಹಲ್ಲನ್ನು ನಿಮಗೆ ಕೃತಕ ಹಲ್ಲನ್ನು ಕೂಡಿಸ್ಕೊಡ್ಬಹುದು ಸರ್, ಅಲ್ಲಿನ ಸೆಟ್ ಅಥವಾ ಕೃತಕ ಹಲ್ಲನ್ನು ಕೂಡಿಸ್ಕೊಡ್ಬಹುದು. ನಿಮ್ಮಲ್ಲಿ ಮಾಡ್ತಾರೆ ಸರ್? ಮಾಡ್ತಾರೆ ಸರ್. ಮೊದಲು ನೀವು ಹಲ್ಲು ತೆಗೆಸ್ಕೋಬೇಕು, ಅದೇನಿದೆ ಯಾವ್ಯಾವ ತೆಗಿಬೇಕು ಅದನ್ನೆಲ್ಲ ತೆಗೆದು ನಂತರ ಮಾಡಬೇಕು ಸರ್. ಆಯ್ತು, ಥ್ಯಾಂಕ್ಸ್ ಸರ್. ಯಾವುದಕ್ಕೂ ಒಂದ್ಸಲ ಎಸ್ ಡಿ ಎಂ ಹಾಸ್ಪಿಟ್ಲಿಗೆ ಬರ್ರಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಹಲೋ, ಯಾರ್ರೀ ಮಾತಾಡೋದು? ಹಲೋ ರೀ, ನಾ ಬೈಲಹೊಂಗಲ ತಾಲೂಕಿನ ಸಬ್ಬಗಾದಿಂದ ಪಾರ್ವತಿ ಮಾತಾಡೋದ್ರಿ. ಪಾರ್ವತಿ ಅವ್ರೆ ನಮಸ್ಕಾರ. ಹಾ ನಮಸ್ಕಾರ ಸರ್. ಇಲ್ಲಿ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ರಿ ನೇರವಾಗಿ. ಹಲೋ ಸರ್ ರೀ. ನಮಸ್ಕಾರ ಅಮ್ಮ, ಹೇಳಿ. ಅದ ನನ್ ಹಲ್ ರೀ ಬಿಡಿ ಬಿಡಿ ಆಗತಾವ ರೀ, ಮತ್ತ ವಸಡಿ ಒಳಗ್ರಿ ಹಲ್ ಇಳಿಯತಾವ ರೀ. ಹಲ್ ರೀ ವಸಡಿ ಒಳಗ ಹಲ್ಲು ಒಳಗ ಇಳಿಯತಾವ ರೀ, ಮುಂದಿನ ಬಿಡಿ ಬಿಡಿ ಆಗತಾವ ರೀ. ಎಷ್ಟು ವಯಸ್ಸಮ್ಮ ನಿಮ್ದು? ನಂಗ್ರಿ 42 ರೀ. 42 ವಯಸ್ಸು. ಅದಕ್ಕೆ ಬಿಡಿ ಬಿಡಿ ಅಂದ್ರೆ ಹಲ್ಲಿನ ಮಧ್ಯೆ ನಿಮ್ಗೆ ಗ್ಯಾಪ್ ಆಗ್ತಾ ಇದೆ ಅಲ್ವಾ? ಗ್ಯಾಪ್ ಅದು ಹೂ ಹಂಗ ಆಗಿದಾವ್ರಿ, ಗ್ಯಾಪ್ ಆಗು ಹಂಗ ಆಗ್ಯಾರಿ. ಅವ್ ತೋರ್ಸಿದ್ವಿ ರೀ ಬಳಾದ, ಅವರು ಎಲ್ಲ ಕ್ಲೀನ್ ಮಾಡಿ ಮಲಾಮದು ಕೊಟ್ಟರಿ, ಅವ್ ಕಟ್ಟಿ ಆಗ್ಯಾವ್ರಿ, ಮತ್ತ ಬಿಡಿ ಬಿಡಿ ಆಗಿದ್ದು ಅಟ್ಟು ಕೂಡೇ ಅಲ್ರಿ ಅವ್ರಿ. ಅದಕ್ಕೆ ಹಲ್ಲು ಕೂಡ್ಸಲಿಕ್ಕೂ ಒಂದು ವಿಧಾನಗಳು ಇರ್ತವೆ, ಬಟ್ ನಿಮ್ಗೆ ಅದು ನಿಮ್ದು ವಸಡಿನ ಪರೀಕ್ಷೆ ಮಾಡಿ ಅದಕ್ಕೆ ಬೇಕೋ ಬೇಡವೋ ಅದನ್ನ ನಾವು ನಂತರ ಪರೀಕ್ಷೆ ಮಾಡಿ ಹೇಳಬೇಕಾಗತ್ತೆ. ಸೊ ನೀವು ಒಂದ್ಸಲ ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ನಾವು ನೋಡಿ ಕರೆಕ್ಟ್ ಆಗಿ ಹೇಳಬಹುದಮ್ಮ ಅದಕ್ಕೆ. ಹೌದಮ್ಮ. ಪಾರ್ವತಿ ಅವರೇ ಯಾವ್ದಕ್ಕೂ ಒಂದ್ಸಲ ಎಸ್ ಡಿ ಎಂ ಹಾಸ್ಪಿಟ್ಲಿಗೆ ಬಂದು ಭೇಟಿ ಆಗ್ರಿ. ನಮಸ್ಕಾರ, ಕರೆ ಮಾಡಿದ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ ರೀ. ನಿಮ್ಮ ರೇಡಿಯೋ ಸೆಟ್ ದೂರ ಇರ್ರಿ? ರೇಡಿಯೋ. ಯಾರು ಮಾತಾಡೋದ್ರಿ? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗಯ್ಯ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಚಿಕ್ಕ ಮಕ್ಕಳಲ್ಲಿ ಟೂತ್ಪೇಸ್ಟ್ ಮಾಡ್ಬೇಕನ್ನ ದೊಡ್ಡವರಾಗಿ ಒಂದ್ಸಲ ಎರಡ್ ಸಲ ಮಾಡ್ತೀವ್ರಿ, ಅವು ಟೂತ್ಪೇಸ್ಟ್ ಮಾಡಕನ ವಾಲ್ನಂತವ್ರೆ, ಅದಕ್ಕೆ ನಿಮ್ಮ ಸಲಹೆ ಏನ್ರಿ? ಸರ್, ಅದು ಒಂದು ಮಕ್ಕಳ ವಯಸ್ಸೆಷ್ಟು ಸರ್ ನೀವು ಹೇಳೋದು? ವಯಸ್ಸು 9 ವರ್ಷ. 9 ವರ್ಷ. 9 ವರ್ಷ ಅಂದ್ರೆ ನೀವು ಅವರಿಗೆ ಆಕ್ಚುಲಿ ನಾವು ಅವರಿಗೆ ಒಂದು ಮಾರ್ಗದರ್ಶಿಯಾಗಿ ಇರಬೇಕು ಸರ್. ನಾವು ಮಾಡಬೇಕಾದ್ರೆ ಅವರಿಗೆ ಅದನ್ನು ಮಾಡುವ ಹಾಗೆ ಪ್ರೋತ್ಸಾಹಿಸಬೇಕು. ಅದರದ್ದು ಮಾಡದೇ ಇದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೀವು ಕೂಡ ಹೇಳಬೇಕು. ಈಗ ನೀವು ದೊಡ್ಡವರಾಗಿದ್ದಕ್ಕೆ ನಿಮಗೆ ಗೊತ್ತಿರುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ. ದುರ್ವಾಸ ಹೌದ್ರಿ, ಕಲಿಬೇಕ್ರಿ ನೀವು. ಅದಕ್ಕೆ ನಾವು ಒಂದಿನ ಎರಡು ದಿನ ಮಾಡದೇ ಇರ್ಬೋದು ಸರ್, ಬಟ್ ನಾವು ನಮ್ಮನ್ನು ಪ್ರಯತ್ನ ಮಾಡದೇ ಇದ್ರೆ ಒಂದಿನ ಅದರ ಫಲ ಸಿಕ್ಕೇ ಸಿಗತ್ತೆ ಸರ್, ಅವ್ರಿಗೆ ಗೊತ್ತೇ ಆಗುತ್ತೆ. ಮಾಡಿಸ್ಬೇಕು ಎಲ್ಲರಿಗೂ ಸರ್, ಮಕ್ಕಳಿರ್ಲಿ ದೊಡ್ಡವರಿರ್ಲಿ. ತುಂಬಾ ಸಣ್ಣದ 2 ವರ್ಷದ ಒಳಗಡೆ ಮಗು, 3 ವರ್ಷ ಒಳಗಡೆ ಇನ್ನೂ ಹಲ್ಲೇ ಬಂದಿರಲ್ಲ, ಅವರಿಗೆ ಬೇರೆ ಪ್ರಕಾರದಿರತ್ತೆ, ಅವರಿಗೂ ಕ್ಲೀನಿಂಗ್ ಮಾಡೋದಿರತ್ತೆ. ಬಟ್ ನೀವು 9 ವರ್ಷದ ಮಗುಗೆ ಡೈಲಿ 2 ಸಲ ಮಲ್ಗೊಳು, ರಾತ್ರಿ ಮತ್ತೆ ಬೆಳಿಗ್ಗೆ 2 ಸಲ ಮಾಡಬೇಕು. ಬಟ್ ಅವರಿಗೆ ಪೇಸ್ಟ್ ಒಂದು ಬೇರೆ ಪ್ರಕಾರದಿರತ್ತೆ ಮಕ್ಕಳಲ್ಲಿ. ಅದು ಮಕ್ಕಳಿಗೆ ಸ್ವಲ್ಪ ಈಗ ಬೇರೆ ಬೇರೆ ಕಂಪನಿಗಳದ್ದು ಬರ್ತಾವ ಸರ್ ನಿಮ್ಗೆ. ಸೊ ನೀವು ಯಾವ್ದಾದ್ರು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ. ಅಲ್ಲ, ಟೂತ್ಪೇಸ್ಟ್ ನೀವು ಯಾವ್ದಾದ್ರು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಮಕ್ಕಳಿಗಂತ ಬರ್ದಿರ್ತಾರೆ ಸರ್ ಅಲ್ಲಿ, ಅದ್ರಲ್ಲಿ ಕಿಡ್ಸ್ ಅಂತಾನೆ ಬರ್ದಿರ್ತಾರೆ, ಅದನ್ನೇ ಯೂಸ್ ಮಾಡಿ ಅಷ್ಟೇ. ಟೂತ್ ಪೇಸ್ಟ್ ಕೂಡ ಸಿಗ್ತಾವ ಸರ್, ಪೇಸ್ಟ್ ಸಿಗ್ತಾವೆ. ಈಗ ಬೇರೆ ಯಾವ್ದಾದ್ರು ನೀವು ಕಂಪನಿ ನೋಡಿದ್ರು ಅದರದ್ದು ನಿಮ್ಗೆ ಮಕ್ಕಳಿಗಂತ ಸಪರೇಟ್ ಆಗಿ ಪೇಸ್ಟ್ ಮಾಡಿರ್ತಾರೆ ಸರ್. ನೀವು ಮೆಡಿಕಲ್ ಶಾಪ್ ನಿಮ್ಮ ಊರಲ್ಲಿ ಹೋಗಿ ಸರ್, ನಿಮ್ಗೆ ಖಂಡಿತವಾಗಿಯೂ ಅಲ್ಲಿ ಸಿಗತ್ತೆ. ಹೇಳಿ ಸರ್. ಸರ್, ಒಂದ್ ವೇಳೆ ರಾತ್ರಿ ನಾವು ದೊಡ್ಡವರು ಇರ್ಲಿ ಸಣ್ಣವ್ರ ಹಲ್ಲು ತಿಕ್ಕದೇ ಇದ್ರೆ ಏನಾಗತ್ತೆ ಅಂತ ಸ್ವಲ್ಪ ವಿವರ ಮಾಡ್ತೀರಾ ಸರ್ ಪ್ಲೀಸ್? ನಾನು ಒಂದೇ ವಿಷಯ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನೋಡಿ, ನಾವು ದಿನ ಪೂರ್ತಿ ತಿಂತೀವಿ ಆಯ್ತಾ, ರಾತ್ರಿ ಮಲ್ಕೊಳ್ತೀವಿ, ಅದೇನಾಗತ್ತೆ ದಿನಪೂರ್ತಿ ನಮ್ದು ಬಾಯಲ್ಲಿ ಜೊಲ್ಲು ಅಂತ ಹೇಳ್ತೀವಲ್ಲ ಸಲೈವ, ಅದು ಜಾಸ್ತಿ ಇರುತ್ತೆ, ರಾತ್ರಿಗೆ ಆ ಜೊಲ್ಲು ಕಡಿಮೆ ಇರುತ್ತೆ, ಹಂಗಾಗಿ ಏನಾಗತ್ತೆ ಹಲ್ಲು ಹುಡುಕ ಪ್ರಕ್ರಿಯೆ ಆವಾಗ ಜಾಸ್ತಿ ಇರುತ್ತೆ. ನೀವು ಕ್ಲೀನ್ ಮಾಡದೆ ಮಲ್ಕೊಂಡ್ರೆ ಜೊಲ್ಲು ಕಡಿಮೆ ಇದ್ದ ಕಾರಣ ನಿಮಗೆ ಹಲ್ಲು ಹುಳುಕಿ ಹಿಡಿಯುವ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ರಾತ್ರಿ ಬ್ರಷ್ ಮಾಡೋದು ಕೂಡ ತುಂಬ ಮುಖ್ಯ. ಓಕೆ ಸರ್, ಥ್ಯಾಂಕ್ಸ್ ರೀ, ಎಲ್ಲ ಮಾಹಿತಿಗೆ ಧನ್ಯವಾದ. ನಮಸ್ಕಾರ. ಹಲೋ ಹಲೋ ಹಲೋ ರೀ, ಹಲೋ ನಮಸ್ತೆ ಸರ್. ಯಾರ್ರೀ ಮಾತಾಡೋದು? ಅಶ್ವಿನಿ ತಾರಿಹಾಳ್ ಅಂತ ಸರ್, ಬಾಗೇವಾಡಿಂದ ಮಾತಾಡತ್ತೀರಿ. ತಾರಿಹಾಳ್ ಅವರೇ, ನೀವು ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಮಸ್ಕಾರ, ಹೇಳಿ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಹಲೋ, ಟೂ ಟೈಮ್ಸ್ ಹಲ್ಲು ತಿಕ್ಕಿರನ್ನು ಎಲ್ಲೊಂದೇ ಆಗ್ತಾ ಇದೆ ಸರ್. ಏನಾಗ್ತಾ ಇದೆ? ಹಳದಿ ಆಗ್ತಾ ಇದೆ ಸರ್. ಹಳದಿ ಆಗ್ತಾ ಇದೆ, ಅದಕ್ಕೆ ತುಂಬಾ ಕಾರಣಗಳಿದ್ದಾವಮ್ಮ. ಒಂದಂದ್ರೆ ನೀವು ಬ್ರಷ್ ಅನ್ನು ಹಲ್ಲೆನ್ ತಿಕ್ತೀರಾ, ಅದನ್ನ ಕರೆಕ್ಟ್, ಅದಕ್ಕೂ ಒಂದು ಕರೆಕ್ಟ್ ವಿಧಾನ ಇರುತ್ತೆ. ಅದನ್ನು ನೀವು ಸರಿಯಾಗಿ ಮಾಡದೇ ಇದ್ರೂ ಪ್ರಾಬ್ಲಮ್ ಆಗೋದು, ಹಿಂಗೆ ಹಳದಿ ಆಗ್ಬೋದು. ಇನ್ನೊಂದು, ನಾವು ಆ್ಯಕ್ಚುಲಿ ನೀರು ತುಂಬ ಮುಖ್ಯ ನಮ್ಮ ದೇಹಕ್ಕೆ, ಬಾಯಿಗೂ ಕೂಡ ಹಲ್ಲಿಗೂ ಕೂಡ ನೀರು ಅಷ್ಟೇ ಮುಖ್ಯ. ಎಷ್ಟೋ ಮಂದಿ ನೀರು ಕಡಿಮೆ ನಾವು ಕುಡಿದ್ರೆ, ಅಂದರೆ ಡೈಲಿ ನಾವು ಮಿನಿಮಮ್ ಒಂದು 2-3 ಲೀಟರ್ ನೀರಾದರೂ ಕುಡಿಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಹಲ್ಲಿ ನಾವು ತಿಂದಿದ್ದು ಹಲ್ಲ ಮೇಲೆ ಕೂತಿರ್ತವೆ, ಆವಾಗ ಹಲ್ಲು ಹಿಂಗೆ ಹಳದಿ ಅಥವಾ ಬೇರೆ ಕಲರ್ ಬರೋದು, ಅಂದರೆ ನಿಮಗೆ ಹಾಗೆ ಹಳದಿ ಕಾಣುವ ಹಂಗೆ ಇರಬಹುದು. ಪರಿಹಾರ ಬೇಕಂದ್ರೆ ನೀವು ಹಲ್ಲನ್ನು ಸ್ವಚ್ಛ ಮಾಡಿಸ್ಕೊಳ್ಬಹುದಮ್ಮ. ನೀವು ಬಂದು ಒಂದ್ಸಲ ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಬನ್ನಿ, ಅಲ್ಲಿ ನಾವು ಸ್ವಚ್ಛ ಮಾಡಿಕೊಟ್ರೆ ನಿಮ್ಗೆ ಹಲ್ಲು ನಿಮ್ಮ ಹ್ಯಾಂಗೆ ನ್ಯಾಚುರಲ್ ಇರುತ್ತೆ, ನಿಮ್ದು ಅದೇ ಕಲರ್ ಬರ್ಬತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ದೇಸಾಯಿ ಅಂತ ಹುಬ್ಳಿನಿ ಸರ್ ಮಾತಾಡೋದು. ದೇಸಾಯಿ ಅವರೇ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ನಮ್ಮ ಮಗಳಿಗೆ 23 ವರ್ಷರಿಗೆ. ಹಾ, ಹೇಳಿ ಸರ್. ಅವು ಈಗ ಏಡ್ತ ಇದ್ದಾಗಿಂದ ಸ್ವಲ್ಪ ಹಳದಿ ಆಗ್ಯಾವ ಸರ್ ಹಲ್ಲು, ಕೆಳಗಿನ ಸಟ್ರಿ. ಹಾ, ಅವಕ್ಕೆ ಬ್ಲೀಚ್ ಮಾಡ್ಬೇಕಂತಾರೆ, ಅದು ಹೆಂಗ್ರಿ ಸರ್, ಅದು ಎಷ್ಟು ನಿಮಿಷ ಆಗತ್ತೆ ಸರ್? ಬ್ಲೀಚ್ ಅಂದರೆ ಆ್ಯಕ್ಚುಲಿ ಅದು ತುಂಬ ಅಷ್ಟು ಇದು ಅಲ್ಲ. ಅಂದರೆ ಏನಾಗುತ್ತೆ, ಬ್ಲೀಚಿಂಗ್ ಅಂದರೆ ಬೇಸಿಕಲಿ ಅದರಲ್ಲಿ ಒಂದು ನಾವು ಒಂದು ಕೆಮಿಕಲ್ ಹಾಕಿ ಹಲ್ಲನ್ನು ಬ್ಲೀಚ್ ಮಾಡ್ತಾರೆ ಸರ್. ಅದು ಬೇಕೋ ಬೇಡೋ ಅದನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡೇ ಡಿಸೈಡ್ ಮಾಡಬೇಕು. ಯಾಕಂದರೆ ಅದರದ್ದು ಎಷ್ಟೋ ಇದು ಅಡ್ವರ್ಸ್ ಇಫೆಕ್ಟ್, ಸೈಡ್ ಇಫೆಕ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ಇರ್ತಾರೆ ಸರ್. ಹಲ್ಲು ನಿಮಗೆ ಹಂಗೆ ಜಾಸ್ತಿನೇ ವೈಟ್ ಇದೆ, ಕರೆಕ್ಟ್, ವೈಟ್ ಸ್ಪಾಟ್ ಇದ್ದಂಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು. ಅದಕ್ಕೆ ನೀವು ಅದೇ ಸರ್, ಅದು ಅದಕ್ಕೆ ತುಂಬಾ ಕಾರಣಗಳಿರ್ತವೆ. ಕೆಲವು ವೈಟ್ ಸ್ಪಾಟ್ ಕ್ಲೀನ್ ಮಾಡಿದ್ರು ಹೋಗಲ್ಲ ಸರ್. ಕೆಲವು ವೈಟ್ ಆರ್ ಯೆಲ್ಲೋ ಸ್ಪಾಟ್ ಹಲ್ಲು ನೀವು ಸಿಂಪಲ್ ಆಗಿ ಸ್ವಚ್ಛ ಮಾಡಿಸ್ಕೊಂಡ್ರೆ ಹೋಗಲ್ಲ. ಅದಕ್ಕೆ ಬೇರೆ ಬೇರೆ ಪ್ರಕಾರದ ಟ್ರೀಟ್ಮೆಂಟ್ಗಳು ಇರ್ತವೆ. ನೀವು ಏನಕ್ಕಾದ್ರೂ ಒಂದ್ಸಲ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ, SDM-ನಾಗ ಇದೆ ಸರ್, ಇದೆ. ಬ್ಲೀಚಿಂಗ್ ಬೇಕೋ ಬೇಡವೋ ಮತ್ತೆ ಅಥವಾ ಬೇರೆ ಬೇರೆ ಪ್ರಕಾರದ ಅದಕ್ಕೆ ಮತ್ತೇನು ಆಪ್ಷನ್ ಇದೆ ಅದೆಲ್ಲ ನೀವು ಬಂದು ತೋರಿಸಿದ್ರೆ ನಿಮಗೆ ನಾವು ಕರೆಕ್ಟ್ ಆಗಿ ಹೇಳ್ಬೋದು ಸರ್. ಸರ್, ಅದು SDM-ಅಲ್ಲಿ ಏನಾಗುತ್ತೆ, ಈಗ ನೀವು ಒಬ್ರು ಹಿಂಗ್ ಬರ್ತೀರಾ, ಅಂತವರು ದಿನಾಲು 100-ಗಟ್ಟಲೆ ಮಂದಿ ಬರ್ತಾರೆ. ಸೊ ಹಂಗಾಗಿ ಎಲ್ಲರಿಗೂ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗದೆ ಎಲ್ಲರಿಗೂ ಸಮಾಧಾನವಾಗಿ ಮತ್ತೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆಗಬೇಕು. ಗಡ್ಬಡಿ ಮಾಡಿ ಒಂದಕ್ಕೆ ಅಥವಾ ಟ್ರೀಟ್ಮೆಂಟ್ ಸರಿ ಆಗದೆ ಇರಬಾರ್ದು ಸರ್. ಅದಕ್ಕೆ ಅದನ್ನು ಒಂದು ವಿಧಾನವನ್ನು ಪಾಲಿಸುತ್ತೀವಿ ಸರ್. ಮತ್ತೆ ಸ್ಟೂಡೆಂಟ್ಸ್ ಬಹಳ ಇದು ಮಾಡ್ತಾರೆ ಸರ್, ಎಲ್ಲ ಅಲ್ಲಿ ಟ್ರೀಟ್ ಮಾಡೋರು ಸ್ಟೂಡೆಂಟ್ಸ್ ಇರ್ತಾರೆ ಸರ್. ಹಂಗೆ ಸರ್, ಅವರು ಡಾಕ್ಟರೇ, ಅವರು ಸ್ಟೂಡೆಂಟ್ ಅಂದ್ರೆ ಅವರೇನು ಡಾಕ್ಟರ್ ಅಲ್ಲ ಅಂತಲ್ಲ ಸರ್, ಡಾಕ್ಟರೇ ಇರ್ತಾರೆ, ಅವ್ರದ್ದು ಟ್ರೈನಿಂಗ್ ಅಂತ ಇರುತ್ತೆ ಸರ್. ಮತ್ತೆ ಅದನ್ನು ಕೂಡ ಅವರನ್ನು ಒಂದು ನಮ್ಮ ಏನು ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರ ಗೈಡೆನ್ಸ್ ಅಲ್ಲೇ ಮಾಡ್ತಾರೆ ಸರ್. ಅವರಾಗಿ ತಂದಾಗೆ ಮಾಡಲ್ಲ, ಅವ್ರ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಗೈಡ್ ಆಗಿ ಗೈಡೆನ್ಸ್ ತಕೊಂಡೇ ಮಾಡ್ತಾರೆ ಸರ್. ಅದಕ್ಕೆ ಒಂದ್ ವಾರ ಈಗ ಬೇರೆ ಮಾಡಿರ್ತಾರೆ ಸರ್, ನೆಕ್ಸ್ಟ್ ವಿಸಿಟ್ ನಾಗ ಬೇರೆ ಇರ್ತಾರೆ, ಹಂಗಿದ್ದಾರೆ ಟ್ರೀಟ್ಮೆಂಟ್ ಸರಿ ಆಗತ್ತಿಲ್ಲ ಅಂತ ನಾವು ಇದು ಮಾಡ್ತೀವಿ. ಇಲ್ಲ ಸರ್, ಹಂಗಾದ್ರೂ ಅದಕ್ಕೆ ಒಂದು ಫಾಲೋ ಅಪ್ ಅಂತ ಇರುತ್ತೆ. ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಅದನ್ನ ಪೇಪರ್ ಅಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಬರ್ದಿರ್ತಾರೆ. ಅಂದ್ರೆ ಇನ್ ಕೇಸ್ ಆ ಡಾಕ್ಟರ್ ಇರ್ಲಿಲ್ಲ ಅಥವಾ ಅವರು ರಜೆಯಲ್ಲಿದ್ರು, ಹಂಗೇನಾದ್ರು ಇತ್ತಂದ್ರು ಬೇರೆ ಡಾಕ್ಟರಿಗೆ ಗೊತ್ತಾಗುತ್ತೆ ಮುಂದೆ ಮೊದ್ಲು ಏನ್ ಮಾಡಿದ್ದಾರೆ ಅಂತ. ಅದರ ಪ್ರಕಾರ ಅದರ ಮುಂದಿನ ಸ್ಟೆಪ್ ಅನ್ನ ಅವ್ರು ಮಾಡಿಕೊಡ್ತಾರೆ ಸರ್. ಅಲ್ಲ, ನೀವು ಬಂದು ತೋರಿಸಿ ಸರ್, ಅದು ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಅದ್ರ ಪ್ರಕಾರ ಹೇಳೋದು ಒಳ್ಳೇದು. ಈಗ ನಾವು ರೇಡಿಯೋದಲ್ಲಿ ನಿಮ್ಗೆ ಬರೀ ಪ್ರಾಬ್ಲಮಿಗೆ ಏನೇನ್ ಮಾಡ್ಬೋದು ಅಂತ ಹೇಳೋದ್ ಬಿಟ್ರೆ, ನಿಮ್ದು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ನಾವು ಬಂದ ಮೇಲೆ ಹೇಳ್ಬೋದು ನಿಮ್ಗೆ ಟ್ರೀಟ್ಮೆಂಟ್. ಹೌದು ಸರ್, ಹಂಗೆ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದ್ರಿ? ನಾವು ಶರಣಪ್ಪ ಮುಳ್ಳೂರ್ ಅಂತ ಹೇಳಿ ಸರ್, ಹುಣಗೊಂದ್ಲಿಂದ. ಹಾಂ ಹೇಳ್ರಿ, ನಮಸ್ಕಾರ ಶರಣಪ್ಪ ಅವರೇ. ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಹಲೋ, ಹಲೋ, ನಮಸ್ಕಾರ ಹೇಳಿ ಸರ್. ನಾವು ಸರ್ ಇದು ಅಲ್ಲಿ ಅಲ್ಲಿಂದ ಐತಲ್ ಸರ್, ಚಾ ಕುಡಿದ್ರೆ ಬಹಳ ತೊಂದರೆ ಆಗುತ್ತೆ ಸರ್, ಮತ್ತೆ ಬೇರೆ ಸ್ವೀಟ್ ತಿಂದ್ರೆ ತೊಂದರೆ ಆಗಲ್ಲ ಸರ್, ಯಾಕ್ರಿ ಹಿಂಗ್ ತೊಂದರೆ ಆಗತ್ತೆ ಸರ್ ನಿಮ್ಗೆ? ಈಗ ಹಲ್ ನೋವು ಬರ್ತಲ್ ಸರ್, ಹೊಸಡಿ ಉಬ್ಕೊಳ್ಳೋದಾಗಲಿ, ಆಮೇಲೆ ಅಲ್ಲಿಂದ ಹೊಡೆಯದಾಗಲಿ ಸರ್, ಟೀ ಕುಡಿದ್ರೆ ಬರ್ತ ಸರ್, ಬೇರೆ ಸ್ವೀಟ್ ತಿಂದ್ರೆ ಬರೋದಲ್ಲ, ಏನಾರ ಅದಕ್ಕೆ ಅದಕ್ಕೆ ಏನಾರ ಲಿಂಕ್ ಸರ್? ಹಂಗೇನ್ ಲಿಂಕ್ ಇಲ್ಲ, ಬಟ್ ಏನಾಗುತ್ತೆ, ಈಗ ಟೀ ಅಂದ್ರೆ ಅದರದ ಟೆಂಪರೇಚರ್ ಜಾಸ್ತಿ ಇರುತ್ತೆ ಸರ್, ಸೊ ಅದರಿಂದನೂ ಸ್ವಲ್ಪ ಬರುತ್ತೆ. ಕೆಲವರಿಗೆ ಕೋಲ್ಡ್ ಕುಡಿದ್ರೆ ಅಥವಾ ಐಸ್ ಕ್ರೀಮ್ ತಿಂದಾಗಷ್ಟೇ ಹಲ್ಲಿಗೆ ಸೆನ್ಸಿಟಿವಿಟಿ ಬರುತ್ತೆ, ಸೊ ಕೆಲವು ಸಲ ಹಂಗೆ ಆಗುತ್ತೆ ಸರ್. ನಮ್ಮ ಮನೆಯಾಗ ಇಬ್ಬರು ಮೂವರು ಇದೀವಿ ಸರ್ ನಾವು, ಇದೇ ತೊಂದರೆ ಆಗತ್ತೆ ರೀ. ನನಗೂ ಹಂಗೆ ಇತ್ತು ಸರ್, ನಾನು ಟೀ ಕುಡಿಯೋದ ಬಿಟ್ಬಿಟ್ಟು ಬಿಡು ಸರ್. ಅಲ್ಲ ಸರ್, ನೀವು ಅದು ಬಿಡೋಕ್ಕಿಂತ ನೀವು ಅದನ್ನು ಒಂದ್ಸಲ ತಪಾಸ್ ಒಂದು ಪರೀಕ್ಷೆ ಮಾಡಿಸ್ಕೊಂಡು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ನೀವು ಅದರ ಪ್ರಕಾರ ಎಚ್ಚರಿಕೆ ವಹಿಸಬಹುದು, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಇಲ್ಲ ಸರ್, ಎರಡ್ ಮೂರ್ ಸಲ ತೋರಿಸಿನಿ ಸರ್ ನಾನು. ಯಾವ್ದಕ್ಕೂ ಒಂದ್ಸಲ ಎಸ್ ಡಿ ಎಂ ಬಂದು ತೋರಿಸ್ರಿ, ಮತ್ತೆ ಮುಂದಿನ ಕರೆ ತಗೋತೀವಿ. ಬೇರೆಯವ್ರು ಕಾಲ್ ಮಾಡ್ತಾ ಇದಾರೆ. ನಮಸ್ಕಾರ. ಹಲೋ, ಹಲೋ, ಹಲೋ ಸರ್. ಡಾಕ್ಟರ್, ಡಾಕ್ಟರ್, ಈ ಪ್ರೆಗ್ನೆಂಟ್ ವಿಮೆನ್ ಟೆಟ್ರಾಸೈಕ್ಲಿನ್ ಟ್ಯಾಬ್ಲೆಟ್ ತಗೊಂಡ್ರೆ ಕೂಸ್ಗಳಿಗೆ ಹಲ್ಲು ಹಳದಿ ಆಗ್ತಾವತ್ತೆ, ಇದು ಎಷ್ಟು ಸರಿ ಇದು? ಸರ್ ಹೌದು ಸರ್, ಹೌದು, ಅದರಲ್ಲಿ ಟೆಟ್ರಾಸೈಕ್ಲಿನ್ ಹಳದಿ ಆಗ್ತಾವಂತೆ. ಆಮೇಲೆ ಹಲ್ಲು ಚೂಪಿದ್ದ ಗ್ರೈಂಡಿಂಗ್ ಮಾಡಿ ಅದನ್ನ ನಿಲ್ಲಿ ಸರ್. ಒಂದು ಪ್ರಶ್ನೆ, ಅವರೇ, ನೀವು ಪದೇ ಪದೇ ಫೋನ್ ಮಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗಲ್ಲ. ನಿಮ್ಮ ಪ್ರಶ್ನೆ ಒಂದ್ ಸಲ ನೀವು ಕೇಳಿರ್ತೀರಾ, ಒಂದ್ ಸಲ ನೀವು ಕೇಳಿದಾಗನೇ ಮೂರ್ನಾಲ್ಕು ಪ್ರಶ್ನೆಗಳಿಗೆ ಅವಕಾಶ ಕೊಟ್ಟಿರ್ತೀನಿ ನಾನು. ಮತ್ತೆ ನೀವು ಪದೇ ಪದೇ ಮಾಡಿದ್ರೆ ಹಂಗ ಕೇಳ್ರಿ ಸರ್. ಒಂದೇ ನಾನು ನಿಮ್ ಫಸ್ಟ್ ಕ್ವೆಶನ್ ಗೆ ಆನ್ಸರ್ ಮಾಡ್ತೀನಿ ಸರ್, ಒಂದೇ ನಿಮಿಷ. ನೀವು ಟೆಟ್ರಾಸೈಕ್ಲಿನ್ ಬಗ್ಗೆ ಹೇಳಿದ್ರೆ, ಟೆಟ್ರಾಸೈಕ್ಲಿನ್ ಅಂದ್ರೆ ಒಂದು ಆಂಟಿಬಯೋಟಿಕ್, ಅದು ಅಂದ್ರೆ ಒಂದು ಇನ್ಫೆಕ್ಷನ್ ಗೆ ಟ್ರೀಟ್ಮೆಂಟ್ ಗೆ ಕೊಡೋದು. ಅದು ಪ್ರೆಗ್ನೆಂಟ್ ಮಹಿಳೆಯರಿಗೆ ಕೊಟ್ಟರೆ ಹೌದು, ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ ಎಲ್ಲೋ ಹಲ್ಲಾಗಿ ಬರೋದು. ಯಾಕಂದ್ರೆ ಟೆಟ್ರಾಸೈಕ್ಲಿನ್ ಹಲ್ಲಿನ ಒಳಗೆ ಕೂತ್ಕೊಳತ್ತೆ ಅದರದ ಅಂಶ ಬೆಳವಣಿಗೆ ಟೈಮಲ್ಲಿ. ಹಂಗಾಗಿ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದ್ರಿ? ಸರ್, ನಾವು ಇಲ್ಲಿ ಬೆಳಗಾವಿಯಿಂದ ಶಂಕರ್ ಅಂತ ಮಾತಾಡೋದು ಸರ್. ಶಂಕರ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ರಿ, ಟೈಮ್ ಇಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ನಮಸ್ಕಾರ ಸರ್, ಹೇಳಿ ಸರ್. ಒಂದು ಪ್ರಶ್ನೆ ಸರ್, ಹಲ್ಲು ಗಟ್ಟಿಯಾಗುವುದು ಉತ್ತಮ ಗುಣಮಟ್ಟದ ಪೇಸ್ಟ್ ದಿಂದ ಅಥವಾ ಚೆನ್ನಾಗಿ ಹಲ್ಲನ್ನ ಬಳಸುವುದರಿಂದ ಅನ್ನೋದು ಒಂದು. ಸರ್, ನಿಮ್ದು ಹಲ್ಲನ್ನು ನೀವು ಚೆನ್ನಾಗಿ, ನಾನು ಸ್ಟಾರ್ಟಿಂಗ್ ಹೇಳಿದ ಪ್ರಕಾರ ಮನೆಯಲ್ಲಿ ಮಾಡಬಹುದಾದ ವಿಧಾನಗಳಿರ್ತಾವಲ್ಲ, ಅದನ್ನ ನೀವು ಪಾಲಿಸಿದರೆ ಅದೇನು ತುಂಬಾ ಕಷ್ಟವಾದನೂ ಅಲ್ಲ. ಸಿಂಪಲ್, ನೀವು ಡೈಲಿ ಎರಡು ಸಲ ಬ್ರಷ್ ಮಾಡೋದು, ಚೆನ್ನಾಗಿ ಊಟ ಮಾಡಿದ್ಮೇಲೆ ಉಜ್ಜುವುದು, ಆರು ತಿಂಗಳಿಗೊಮ್ಮೆ ಒಂದ್ಸಲ ದಂತ ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಅಥವಾ ಪರೀಕ್ಷೆ ಮಾಡಿಸ್ಕೊಂಡು ಅಷ್ಟು ಮಾಡಿದ್ರು ಸಾಕು ಸರ್. ಅಂದ್ರೆ ಸರ್, ಈಗ ನಮ್ಮ ಹಿರಿಯರು ಏನಂದ್ರ, ಈ ಕಡ್ಲಿ ತಿನ್ನುವುದು ಅಥವಾ ಬಿರುಸಾದಂತ ಪದಾರ್ಥಗಳನ್ನ ತಿನ್ನುವುದರಿಂದ ಅವರಲ್ಲಿ ಗಟ್ಟಿಯಾಗಿರ್ತಿದ್ವು ಏನು ಅಂತ. ಸರ್ ಹಂಗಲ್ಲ ಸರ್, ಈಗೇನು ಮೊದ್ಲು ಹಿರಿಯರಿದ್ದಾಗ ನಮ್ದು ಅವ್ರು ತಿನ್ನೋ ಪದಾರ್ಥಗಳು ಮತ್ತೆ ನಾವು ಪದಾರ್ಥ ತಿನ್ನೋದು ಎಷ್ಟೋ ಫರಕ್ ಇದೆ ಸರ್. ಈಗೆಲ್ಲ ಸಕ್ಕರೆ ಎಲ್ಲ ಪದಾರ್ಥಗಳು ಜಾಸ್ತಿ ಅಂಶ ಇರುತ್ತೆ, ಸಕ್ಕರೆ ನಮ್ಮ ಹಲ್ಲಲ್ಲಿ ಹುಳುಕಾಗಲಿಕ್ಕೆ ಮೇನ್ ಕಾರಣ. ಹಂಗಾಗಿ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಸಮಯ ಆಗ್ತಾ ಬಂತು ಡಾಕ್ಟ್ರೆ. ನಾವು ಇವತ್ತಿನ ವಿಷಯ ನಿಯಮಿತ ದಂತ ಪರೀಕ್ಷೆಯ ಮಹತ್ವ ಕುರಿತು ಮಾತನಾಡ್ತಾ ಇದ್ವಿ. ಈ ವಾರದ ವಿಷಯದ ಕುರಿತು ಡಾಕ್ಟರ್ ಪ್ರಶಾಂತ್ ಪ್ರಭು ಅವರು ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಇವರು ಎಸ್ ಡಿ ಎಂನಲ್ಲಿ ಯಾವ್ಯಾವ ವಾರ ಲಭ್ಯ ಇರ್ತಾರೆ ಅಂದರೆ, ಸೋಮವಾರ ಮತ್ತು ಶನಿವಾರದವರೆಗೆ ಲಭ್ಯ ಇರ್ತಾರೆ. ಇವರ ದೂರವಾಣಿ ಸಂಖ್ಯೆ 08362468142. ಇನ್ನು ಯಾವುದೇ ವಿಷಯದ ಬಗ್ಗೆ ವಿಚಾರಣೆಯನ್ನು ಮಾಡಬೇಕಾದ್ರೆ ನೀವು ದೂರವಾಣಿ ಸಂಖ್ಯೆ ಆಸ್ಪತ್ರೆಯದು ಅಂದರೆ 08362477777, ಇನ್ನೊಂದು 23210000, ಇನ್ನೊಂದು 7187000. ಈ ನಂಬರ್ಗೆ ಕರೆ ಮಾಡಿ ತಾವು ಯಾವುದೇ ವಿಚಾರಣೆಯನ್ನು ಮಾಡ್ಬೋದು. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ ಏನಪ್ಪ ಅಂದರೆ, ಬಾಯಿ ಬಾಯಿ ದೇಹದ ಕನ್ನಡಿ ಇದ್ದ ಹಾಗೆ ಅಂತ ನಾವು ಹೇಗೆ ಹೇಳ್ಬೋದು? ಈ ವಾರದ ಬಹುಮಾನ ಪ್ರಶ್ನೆ, ಬಾಯಿ ದೇಹದ ಕನ್ನಡಿ ಇದ್ದ ಹಾಗೆ ಅಂತ ನಾವು ಹೇಗೆ ಹೇಳ್ಬೋದು? ಸರಿಯಾದ ಉತ್ತರವನ್ನು ಸಂಪೂರ್ಣ ವಿಳಾಸದೊಂದಿಗೆ ಎಸ್ ಡಿ ಎಂ ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಈ ಅಡ್ರೆಸ್ಸಿಗೆ ನೀವು ಬರೆದು ಕಳಿಸಿದಲ್ಲಿ ಕಾರ್ಯಕ್ರಮದ ನಂತರ ಅಂದರೆ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ನಾವು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಕಳೆದ ವಾರ 18/3/2025 ಕೇಳಿದ ಪ್ರಶ್ನೆ, ಕ್ಷಯರೋಗದ ಲಕ್ಷಣಗಳೇನು? ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ವಿನೋದ ಅಮಾವಾಸಿ, ವಿನಯ ಕುಲಕರ್ಣಿ ಬಡಾವಣೆ, ಚರಂತಿಮಠ ಗಾರ್ಡನ್, ಧಾರವಾಡ. ಅಭಿನಂದನೆಗಳು ವಿನೋದ್ ಅವರೇ ತಮಗೆ. ತಮ್ಮ ಬಹುಮಾನ ವಾರದೊಳಗೆ ನಾವು ಮನಿ ಆರ್ಡರ್ ಮೂಲಕ ತಲುಪಿಸ್ತೀವಿ.